77 ಮಲೆ ಒಳಗೆ ನಲಿದು ನಾಟ್ಯ ನಾಡತಕ್ಕಂತ ನಮ್ಮ ಮಲೆ ಮಾದೇಶ್ವರನ ಪಾದಕ್ಕೆ ಒಂದು ಸಾರಿ ಉಘೆ ಅನ್ನಿ. ಈಗ ಜಿ ವಿ ಅತ್ರಿ ಅವರು ಹಾಡಿರುವ ಒಂದು ಗೀತೆ. ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈದೆ ಗುಡಿಗೆಲ್ಲ, ಗಂಧ ತುಂಬೈದೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು. ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈದೆ ಗುಡಿಗೆಲ್ಲ, ಗಂಧ ತುಂಬೈದೆ ಗುಡಿಗೆಲ್ಲ ನಂಜುಂಡು ನೆಲೆಗೊಂಡು. ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈದೆ ಗುಡಿಗೆಲ್ಲ. ಎಡಗಾಲಯ್ಯನ ತೇರು ಬಲಗಾಲಯ್ಯನ ತೇರು ರಾಟಾಳೆ ತೇರು ಕೈ ತೇರು, ಎಡಗಾಲಯ್ಯನ ತೇರು ಬಲಗಾಲಯ್ಯನ ತೇರು ರಾಟಾಳೆ ತೇರು ಕೈ ತೇರು, ರಾಟಾಳೆ ತೇರು ಕೈ ತೇರು ಆದರೆ ಅಪ್ಪ ನಂಜುಂಡು ನೆಲೆಗೊಂಡು. ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈದೆ ಗುಡಿಗೆಲ್ಲ. ಎದ್ದೇಳು ನಂಜುಂಡು ಎಷ್ಟೊತ್ತು ಸುಖ ನಿದ್ದೆ ಆನೆ ಬಂದಾವೇ ಅರಮನೆಗೆ, ಎದ್ದೇಳು ನಂಜುಂಡು ಎಷ್ಟೊತ್ತು ಸುಖ ನಿದ್ದೆ ಆನೆ ಬಂದಾವೇ ಅರಮನೆಗೆ, ಆನೆ ಬಂದಾವೇ ಅರಮನೆಗೆ ನಂಜುಂಡು ಭಕ್ತರು ಬಂದವರೇ ದರ್ಶನಕ್ಕೆ. ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈದೆ ಗುಡಿಗೆಲ್ಲ. ನಂಜುಂಡ ಬಾಲ್ಯಾರು ಬಂದವರೆ ಬಾಗಿಲ ಗಂಟೆ ತಡೆದಾರೆ, ಬಾರಯ್ಯ ನಂಜುಂಡ ಬಾಲ್ಯಾರು ಬಂದವರೆ ಬಾಗಿಲ ಗಂಟೆ ತಡೆದಾವೆ, ಬಾಗಿಲ ಗಂಟೆ ತಡೆದಾವೆ ನಂಜುಂಡು ಭಾಗ್ಯವ ಕೊಡೋ ಭಕ್ತರಿಗೆ. ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈದೆ ಗುಡಿಗೆಲ್ಲ. ನಂಜನಗೂಡಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸುವೆಯ ಕಾರದ ಗಿಡವಿಲ್ಲ, ನಂಜನಗೂಡಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸುವೆಯ ಕಾರದ ಗಿಡವಿಲ್ಲ, ಸಾ ಸಾಸುವೆಯ ಕಾರದ ಗಿಡವಿಲ್ಲ ನಂದೊಂದು ಸೋಸಿ ಬಿತ್ತಯ್ಯ ಜವನಾವ ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ಈಗ ಕೆ ಯುವರಾಜ್ ಮತ್ತು ಸಂಗಡಿಗುರು ಹಾಡಿರುವ ಮತ್ತೊಂದು ಜನಪದ ಗೀತೆ